ಮುಖ್ಯಮಂತ್ರಿ ಚಾಲನೆ. ಮೈಸೂರು ನಗರದ ದೀಪಾಲಂಕಾರ ವ್ಯವಸ್ಥೆ ಇಂದಿನಿಂದ 9 ದಿನಗಳವರೆಗೆ ವಿಸ್ತರಣೆ. ಮತ್ತು ಮಂಡ್ಯ ಜಿಲ್ಲೆಯ ಮೈಶುಗರ್ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ, ಇದೇ 18ರಂದು ಮಹತ್ವದ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ಕಿಸಾನ ಮಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನವಾಣಿಯಲ್ಲಿ ತಮ್ಮ ತೋಟಗಾರಿಕೆಯ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಯಲ್ಲಾಪುರ ತಾಲೂಕಿನ ಕೊಡಸೆಯ ಅಶೋಕ್ ಗಣೇಶ್ ಮಲಿಕ್. ನಮಸ್ಕಾರ ಅಶೋಕ್. ನಮಸ್ಕಾರ. ಎಷ್ಟೆಷ್ಟು ಜಮೀನು, ಏನೇನು ಬೆಳೆ? ನಮ್ದು ಒಟ್ಟು 6 ಎಕರೆ ಸರ್. ಅದರಲ್ಲಿ 4 ಎಕರೆ ತೋಟ, 2 ಎಕರೆ ಗದ್ದೆ ಜಮೀನು. ಒಟ್ಟು 6 ಎಕರೆ? ಒಟ್ಟು 6 ಎಕರೆ. 4 ಎಕರೆ ತೋಟ, 2 ಎಕರೆ ಗದ್ದೆ. ತೋಟದಲ್ಲಿ ಏನೇನು? ತೋಟದಲ್ಲಿ ಬಾಳೆ, ಅಡಿಕೆ, ತೆಂಗು. ಇವು ಮೂರು ಮಿಕ್ಸ್ ಮಾಡಿದ್ದು ಬೇರೆ ಬೇರೆ? ಇಲ್ಲ, ಮಿಕ್ಸ್ ಮಾಡಿ ನೆಟ್ಟಿದ್ದೇವೆ. ಬಾಳೆ ಇದೆ, ಅಡಿಕೆ, ತೆಂಗು, ಆಮೇಲೆ ಸ್ವಲ್ಪ ಕಾಳುಮೆಣಸು. ಆದ್ರೆ ಕೊಳೆ ಬಂದು ಕಾಳುಮೆಣಸು ಮಾತ್ರ ಈಗ ಸ್ವಲ್ಪ ಕಡಿಮೆ ಆಗಿದೆ. ಕಾಳುಮೆಣಸು ಎಲ್ಲಾ ಕಡೆಗೂ ಈ ಸಮಸ್ಯೆ ಇದೆ ಈಗ. ಹೌದು, 2 ವರ್ಷದಿಂದ ಸತತವಾಗಿ ಮಳೆ ಈಗ ಸುರಿತಾ ಇದ್ರಿಂದ. ಈಗ ಅಡಿಕೆಗಾದ್ರೂ ಅಷ್ಟೇ, ಕೊಳೆ ರೋಗ ಜಾಸ್ತಿ ಉಂಟು. ಈ ಸಲ 2 ವರ್ಷ ಆಯ್ತು. ಈಗ ಅಡಿಕೆಗೆ ಒಂದ್ ಸ್ವಲ್ಪ ಸಹಾಯಧನ ಕೊಳೆ ಹೊಡಿಲಿಕ್ಕೆ ಮದ್ದಿಗೆ ಸಿಗ್ತದೆ, ಆದ್ರೆ ಅದು ಸರಿಯಾಗಿ ಬಂದ್ ಮುಟ್ತಾ ಇಲ್ಲ. ಈ ಸಲನೂ ಸಿಗ್ಲಿಲ್ಲ. ಹೋದ ಸಲ ನಾನು ಅಪ್ಲಿಕೇಶನ್ ಎಲ್ಲ ಮಾಡಿದ್ದೆ, ಆದ್ರೆ ಅದು ಲಾಸ್ಟಿಗೆ ಒಂದು ಇಂತಿಷ್ಟು ಜನಕ್ಕಂತ ಟಾರ್ಗೆಟ್ ಇರ್ತದೆ. ಅದು ಮುಗಿದ ಮೇಲೆ ನಮ್ಗೆ ಸಿಗುದೇ ಇಲ್ಲ, ಸ್ವಲ್ಪ ಲೇಟ್ ಆಯ್ತು. ಅಂದ್ರೆ ವರ್ಷಕ್ಕೆ ನಾವು 2 ಸಲ ಓದ್ಸೋ, ಈಗ 2 ವರ್ಷ ಆಯ್ತು, 2 ಸಲ ಹೊಡಿತಾ ಇದ್ದೇವೆ. ಈಗ ಮೊದ್ಲು ಸಿಕ್ಕಾಪಟ್ಟೆ ಮಳೆ ಇದ್ದಾಗಲೂ 3 ಸಲ ಹೊಡೆದಿದ್ದು ಉಂಟು. ಆದ್ರೆ ಈಗ 2 ವರ್ಷ ಆಯ್ತು, 2-2 ಸಲ ಹೊಡಿತಾ ಇದ್ದೇವೆ. ಆದ್ರೂ ಕೆಲವೊಂದ್ಸಲ ಅದು ಹೊಡೆದ್ರು ಬಂದೇ ಬಿಡ್ತದೆ ಸರ್. ಅದು ನಾವು ಹೊಡೆಯುವಂತ ಟೈಮಿಗೆ ಮೊದ್ಲೇ ಬಂತು ಹೇಳಿದ್ರೆ ಅದು ನಮ್ಗೆ ಹೊಡೆದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಂಗೇಳಿ ಅಡಿಕೆಯಲ್ಲಿ ಲಾಭ ಇದೆ, ಆದ್ರೆ ನಾವು ಸತತವಾಗಿ ರೈತರು ಸ್ವಲ್ಪ ಶ್ರಮ ವಹಿಸಿ ಕೆಲಸ ಮಾಡಬೇಕು. ಆಳು ಹಾಕಿದ್ರೆ ಸ್ವಲ್ಪ ಅಷ್ಟ ಕಷ್ಟ ಆಗ್ತದೆ. ಅಂದ್ರೆ ಎಕರೆಗೆ ಸುಮಾರು 1 ಲೋಡು ಗೊಬ್ಬರ ತಂದ್ರೆ ಸಾಕಾಗುದಿಲ್ಲ. ಈಗ ನಮ್ದಂತೂ ನಮ್ದು ಸ್ವಲ್ಪ ಇದುಂಟು, ದನಕರುಗಳು ಇದಾವೆ, ಆದ್ರೂ ಸಾಕಾಗುದಿಲ್ಲ. ಸಾಧಾರಣ 1 ಲೋಡ್ ತಂದ್ರೆ ಒಂದು 300 ಗಿಡಕ್ಕೆ ಹಾಕ್ಲಿಕ್ಕೆ ಆಗ್ತದೆ ನೋಡ್ರಿ. 1 ಲೋಡ್ ತಂದ್ರೆ 1 ಲೋಡಿಗೆ ಸಾಧಾರಣ 18,000 ರೇಟ್ ಉಂಟು ಈಗ. ಈಗಿನ ಇದಕ್ಕೆ ಗೊಬ್ಬರ, ಈ ಕೊಟ್ಟಿಗೆ ಗೊಬ್ಬರ ಹೇಳ್ತೇವಲ್ಲ, ನಾವು ಸರ್ಕಾರಿ ಗೊಬ್ಬರ ಬಳಸೋದು ಸ್ವಲ್ಪ ಕಡಿಮೆ, ಬಳಸ್ತಾ ಇಲ್ಲ. ಫಸ್ಟಿಗೆ ಸ್ವಲ್ಪ ನೆಟ್ಟಾಗ ಒಂದು ಸ್ವಲ್ಪ 1 ವರ್ಷ 2 ವರ್ಷ ಹಾಕ್ತೇವೆ, ಬಿಟ್ಟರೆ ಕಡಿಗೆ ಹಾಕುದಿಲ್ಲ. ಅಂದ್ರೆ ಗಿಡ ಹೇಳಲಿಕ್ಕೆ ಮಾತ್ರ ಪೋರ್ಸ್ ಆಗಿ ಹೇಳಲಿಕ್ಕೆ ಮಾತ್ರ ಹಾಕ್ತೇವೆ, ಅದರಂತ ಈಗ ಹಾಕ್ತಾ ಇಲ್ಲ. ಈ ಕೊಟ್ಟಿಗೆ ಗೊಬ್ಬರನೇ ಹಾಕ್ತಾ ಇರೋದನ್ನ. ಈಗ ಬಿಟ್ಟಿದ್ ಚಲೋ ಆಯ್ತಾ ರಾಸಾಯನಿಕ ಗೊಬ್ಬರ? ಹಾ, ಅಡ್ಡಿಲ್ಲ. ನಮ್ಗೆ ಈಗ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಒಂದೇ ಸಲ ಬೆಳೆ ಬರ್ತದೆ ಸರ್. ಅದು ಈ ಗೊಬ್ಬರಕ್ಕೆ ಅದಕ್ಕೆ ಟ್ಯಾಲಿ ಮಾಡಿದಾಗ ಒಂದೇ ಸಲ ಪೋರ್ಸ್ನಿಂದ ಗಿಡನೂ ಹೇಳ್ತಾವೆ, ಅದು ಬಿಟ್ಟರೆ ಮತ್ತೆ ಸ್ವಲ್ಪ ಕೆಂಪಾಗ್ಲಿಕ್ಕೆ ಚಾಲು ಆಗ್ತವೆ. ಈ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಒಂದೇ ಲೆವೆಲ್ದಲ್ಲಿ ಇರ್ತದೆ, ಬೆಳೆನೂ ಒಂದೇ ಲೆವೆಲ್ದಲ್ಲಿ ಇರ್ತದೆ ಅಂತ ನಮ್ಮ ಭಾವನೆ. ಈ ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ ಹಾಕಿದಾಗ ಒಂದು ಸ್ವಲ್ಪ ಗಿಡಗಳು ದಷ್ಟಪುಷ್ಟವಾಗಿ ಬೆಳೀತವೆ ಅಂತ ಹೇಳ್ತಾರೆ. ಹೌದೌದು, ಸಗಣಿ ಗೊಬ್ಬರ ಹಾಕಿದಾಗ ಗಿಡಗಳು ದಷ್ಟಪುಷ್ಟವಾಗಿ ಬೆಳೀತವೆ. ನಾವು ಸಾವಯವದ ಲೆಕ್ಕದಲ್ಲಿ ಸ್ವಲ್ಪ ಫಸ್ಟಿಗೆ ಸಗಣಿ ಗೊಬ್ಬರ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಮೂತ್ರ ಸ್ವಲ್ಪ ಹಾಕಿ ಅದು ಹಾಕಿದ್ರೆ ಮತ್ತು ಈ ರಾಸಾಯನಿಕ ಹಾಕಿದ್ರೆ ಅಷ್ಟೇ ಸಾಧಾರಣ ಚೆನ್ನಾಗಿ ಇಡ್ತವೆ ಗಿಡಗಳು. ಬೋರ್ಡು ದ್ರಾವಣ ಸಿಂಪಡಣೆ ಮಾಡೋದ ಮದ್ದು ಅಂತ? ಬೋರ್ಡು ದ್ರಾವಣ ತುತ್ತ ಮತ್ತು ಸುಣ್ಣ ಮಿಕ್ಸ್ ಮಾಡಿ ಹೊಡೆಯುದು. ತುತ್ತ 1 ಕೆಜಿಗೆ 1 ಕೆಜಿ ಸುಣ್ಣ ಹಾಕಿ ಅದರಂತ ಮೊದಲನೇ ಹಂತದಲ್ಲಿ ನಾವು 80 ಲೀಟರ್ ಮಾಡ್ತೇವೆ. ಆಮೇಲೆ ಎರಡನೇ ಹಂತಕ್ಕೆ ಬಂದಾಗ 75 ಲೀಟರ್ ಮಾಡಿ ಸಿಂಪಡಣೆ ಮಾಡ್ತಾ ಇದ್ದೆ. ಮಷಿನ್ ಬರ್ತಾ ಸಿಂಪಡಣೆ ಮಾಡಲಿಕ್ಕೆ? ಮಷಿನ್ ಉಂಟು, ಆದ್ರೆ ನಮ್ದು ಮಷಿನ್ ಅಂದ್ರೆ ಈ ಹ್ಯಾಂಡ್ ಹೊಡೆಯುವಂತದ್ದು, ಕೈಯಿಂದನೇ ಹೊಡೆಯುವಂತದ್ದು ಮಷಿನ್. ಅದಕ್ಕೂ ಬೇರೆ ಸ್ಪೆಷಲ್ ಲೇಬರ್ಸ್ ಇರ್ತಾರೋ ನೀವು ಹೊಡೆಯೋದು? ಸ್ಪೆಷಲ್ ಹೊಡಿಲಿಕ್ಕೆ ಮಾತ್ರ ಬೇರೆ ಸ್ಪೆಷಲ್ ಲೇಬರ್ಸ್ ಇರ್ತಾರೆ. ಅದು ಲೀಟರ್ ಲೆಕ್ಕದಲ್ಲಿ ಅವರು ತಗೊಳ್ತಾರೆ. ಲೀಟ್ರಿಗೆ 10 ರೂಪಾಯಿ 12 ರೂಪಾಯಿ ಎಲ್ಲ ಉಂಟು. 1 ಲೀಟರ್ ಮದ್ದು ಹೊಡಿಲಿಕ್ಕೆ ಅಂದ್ರೆ 10 ಹೊಡಿಬೇಕಾಗ್ತದೆ ಅವರಿಗೆ, ಅಂದ್ರೆ ಎಲ್ಲವರಿಗೂ ಆಗುದಿಲ್ಲ, ಅದು ಅಷ್ಟು ಈಜಿ ಇಲ್ಲ. ಕೆಳಗಡೆ ಕೆಲಸ ಮಾಡಬಹುದು, ಆದ್ರೆ 10 ಮೇಲೆ ಹೊಡಿಬೇಕಲ್ಲ, ಅದು ಅಷ್ಟು ಈಜಿ ಇಲ್ಲ. ಅದಕ್ಕಾಗಿ ಅವ್ರು ಲೀಟರ್ ಲೆಕ್ಕದಲ್ಲಿ ತಗೊಳ್ತಾರೆ. ಅವರು ಒಂದೊಂದು ಗಿಡಕ್ಕೆ 1 ಲೀಟರ್ ಸಾಕ? ಒಂದ್ ಗಿಡಕ್ಕೆ 1 ಲೀಟರ್ ಸಾಕುವುದಿಲ್ಲ ಸರ್, 1-4 ಲೀಟರ್ ಆದ್ರೂ ಬೇಕಾಗ್ತದೆ. ಕೊನೆ ಒಂದ್ ಗಿಡಕ್ಕೆ 3 ಕೊನೆ ಇದ್ರೆ ಅದ್ರ 4 ಲೀಟರ್ ಆದ್ರೂ ಬೇಕೇ ಬೇಕು ಒಂದೊಂದು ಗಿಡಕ್ಕೆ. ಗೊನೆಗೆ ಹೊಡೆಯುದು? ಹೌದು, ಗೊನೆಗೆ ಹೊಡೆಯುದು. ಅಡಿಕೆ ಮತ್ತು ತೆಂಗಿಗೂ ಏನಾರ ಮಾಡ್ತೀರಾ? ನಂಗೆ ತೆಂಗಿಗಿಲ್ಲ ಸರ್, ನಾವು ತೆಂಗಿಗೆ ಅಂದ್ರೆ ಸೊಪ್ಪು ಹಾಕುದು, ಆಮೇಲೆ ಈ ಕೊಟ್ಟಿಗೆ ಗೊಬ್ಬರ. ಅಕಸ್ಮಾತ್ ಆಗಿ ಸರಿಯಾಗಿ ಬೆಳಿಲಿಲ್ಲ ಅಂದ್ರೆ ಏನಾದ್ರು ತೆಂಗು ಆಯ್ತು, ಇದು ಸ್ವಲ್ಪ ಕೊಳೆ ಬಂತು, ಅದನ್ನು ಸಿಬಿಡೆ ಹಂಗೆ ಹಂಗೆ ಏನಾದ್ರು ಆದಾಗ ಸ್ವಲ್ಪ ರಾಸಾಯನಿಕ ಹಾಕ್ಲಿಕ್ಕೆ ಸ್ವಲ್ಪ ಹಾಕುವುದನ್ನ ಹಾಕ್ತಾರೆ. ಸತತ ಮಳೆ ಇದ್ದಾಗ ಮದ್ದು ಹೊಡೆಯಕ್ಕೂ ಆಗಲ್ಲ? ಹಾ, ಸತತ ಮಳೆ ಹಿಂಗಿದ್ರೆ ಮದ್ದು ಹೊಡಿಲಿಕ್ಕೂ ಆಗುದಿಲ್ಲ, ಆ ಟೈಮಿಗೆ ಕೊಳೆ ಬಂದೇ ಬಿಡ್ತದೆ. ಒಂದ್ ಸ್ವಲ್ಪ ಮಳೆ ಇಲ್ದಾಗ ನೀವು ಸಿಂಪಡಣೆ ಮಾಡಿ ಇಟ್ಕೊಂಡ್ರೆ ಒಳ್ಳೇದು. ಮಳೆ ಇಲ್ದಿದ್ದಾಗಲೇ ನಾವು ಎಲ್ಲ ರೆಡಿ ಮಾಡಿ ಸಿಂಪಡಣೆ ಮಾಡ್ಕೊಳ್ಬೇಕು. ಒಂದಿನ 2 ದಿನ ಆದ್ರೂ ಅದ್ರ ಮೇಲೆ ಇದ್ರೆ ಚಲೋ. ಹಾ, ನಾವು ಸಿಂಪಡಣೆ ಮಾಡುವಾಗ ಒಂದು 1/2 ತಾಸು ಮಳೆ ಹೋಯ್ತು ಅಂದ್ರೆ ಅದು ಇದಾಗ್ತದೆ, ಅಂದ್ರೆ ನಾವು ಸ್ವಲ್ಪ ರಾಳ ಹಾಕ್ತೇವಲ್ಲ ಅದಕ್ಕೆ, ಅದು ಕೂತ್ಕೊಳ್ತದೆ ಅದರಲ್ಲಿ. ಮಳೆ ಬೀಳ್ತಾ ಇದ್ದಾಗ ಮಾತ್ರ ಹೊಡಿಲಿಕ್ಕೆ ಆಗುದಿಲ್ಲ, ಒಂದು 1/2 ತಾಸು ಮಳೆ ಹೋಗಿರ್ಬೇಕು ಅದಕ್ಕೆ. ಅದ್ರ ನಂತರ 1 ತಾಸು ಮಳೆ ಹೋಗಿರ್ಬೇಕು ಹೊಡೆದಾದ್ರೆ. ಅಂಟು ದ್ರಾವಣ ಹಾಕೋದು? ಅಂಟು ದ್ರಾವಣ ಹಾಕೋದು. ಅಂಟು ದ್ರಾವಣ ಎಕರೆಗಂದ್ರೆ ನಮ್ದು ಸಾಧಾರಣ ಸರಿ ಫುಲ್ ಬೆಳೆ ಬರ್ಲಿಕ್ಕೆ ಆಗ್ತದೆ ಅಂದ್ರೆ ಒಂದು 12 ಕ್ವಿಂಟಲ್ ಆದ್ರೂ ಎಕರೆಗೆ ಆಗೇ ಆಗ್ತದೆ. ಈ ಗೆದ್ದೆಗೆ ಮತ್ತೆ ಈ ತೋಟಕ್ಕೆ ಹೋಲಿಸಿದಾಗ ಈಗ ಹೊಲದ ಇದರಿಂದ ನಮಗೆ ಬೆಳೆ ಕಡಿಮೆ ಮತ್ತು ಉತ್ಪನ್ನ ಕಡಿಮೆ ಹೇಳುವಂತದ್ದು ಕಾಣ್ತದೆ. ಈಗ ಪವರ್ ಟಿಲ್ಲರ್ ಎಲ್ಲ ಸಬ್ಸಿಡಿಯಲ್ಲಿ ಉಂಟು, ಗವರ್ಮೆಂಟ್ದ ಸಹಾಯಧನ ಎಲ್ಲ ಉಂಟು. ಈಗ ಹೊಸಲ್ಲ, ನಮ್ದು ಮೊದಲು ಒಂದು ಇತ್ತು, ಅದು ಹಳೇದಾಯ್ತು. ಈಗ ಅಪ್ಲಿಕೇಶನ್ ಕೊಟ್ಟಿದ್ದೇವೆ, ಮೊನ್ನೆ ದೊಡ್ಡ ತುಂಬೋದೇನೆ ಸಹಾಯಧನಕ್ಕಾಗಿ. ಈ ಕೃಷಿಗೆ ಸಂಬಂಧಪಟ್ಟಂತೆ ಸುಣ್ಣ ಕೊಡ್ತಾರೆ, ಸುಣ್ಣ ಹೊಸಲ ಸಿಕ್ಕಿತ್ತು. ಈಗ ನಮ್ದು ಇದಕ್ಕೆಲ್ಲ ಹೊಲಕ್ಕೆಲ್ಲ ಸುಣ್ಣ ಹಾಕುದಂತ, ಕೊಳೆ ಜಾಸ್ತಿ ಬರ್ತಾ ಇದ್ರೆ ಸುಣ್ಣ ಸಹಾಯಧನದಲ್ಲಿ ಕೊಡ್ತಾ ಇದ್ದಾರೆ. ಒಂದು 50% ಸಹಾಯಧನದಲ್ಲಿ ಸುಣ್ಣ ಕೃಷಿಗೆ, ಕೃಷಿ ಇಲಾಖೆ ಮಣ್ಣಿಗೆ ಹಾಕ್ಲಿಕ್ಕೆ. ಹಾ, ಮಣ್ಣಿಗೆ ಹಾಕ್ಲಿಕ್ಕೆ. ಅದು ಪ್ರತಿ ವರ್ಷ ಹಾಕುದೇ? ಇದು ಮಣ್ಣಿಗೆ ಸುಣ್ಣ ಬಿಟ್ಟು 1 ವರ್ಷ ಹಾಕ್ತೇವೆ. ಪ್ರತಿ ವರ್ಷ ಹಾಕ್ಬೇಕು ಒಳ್ಳೆಯಿಲ್ಲ, ಕೆಲವರು ಹಾಕ್ತಾರೆ ಸುಣ್ಣ ಅಂದ್ರೆ ಕೊಳೆ ಜಾಸ್ತಿ ಬರೋರೆಲ್ಲ ಪ್ರತಿ ವರ್ಷ ಹಾಕಿದ್ರು ಅಷ್ಟೇನು ಸಮಸ್ಯೆ ಇಲ್ಲ ಹಾಕುವ. ಸಬ್ಸಿಡಿ ದರದಲ್ಲಿ ನಿಮ್ಗೆ ಸಿಗುತ್ತೆ? ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದಾರೆ. ಹೋದ ವರ್ಷ ಬಂದಿದೆ, ಈ ಸಲ ಸುಣ್ಣ ಕೊಟ್ಟಿದ್ರು, ಸುಣ್ಣ ಸಾಕಷ್ಟು ಬರ್ತಾ ಇದೆ. ಈ ತುತ್ತದ್ದೇ ನಮ್ಗೆ ಸಮಸ್ಯೆ, ಬೋರ್ಡೋ ದ್ರಾವಣಕ್ಕೆ ತುತ್ತದ್ದೇ ಈ ಸಲ ಸರಿಯಾಗಿ ಎಲ್ಲರಿಗೆ ಸಿಗ್ಲಿಲ್ಲ. ಅದು ಮೊದಲು ಮಾಡಿದವರಿಗೆ ಸಿಕ್ಕಿದೆ, ಕಡಿಗೆ ಹೋದವರಿಗೆ ಸ್ವಲ್ಪ ಸಿಗ್ಲಿಲ್ಲ ಬೋರ್ಡೋ ದ್ರಾವಣ. ಮತ್ತೆ ಹೆಂಗ್ ಮಾಡ್ತಾರೆ ತುತ್ತ ತರಬೇಕಂದ್ರೆ? ನಾವೇ ತರೋದು, ನಾವೇ. ಎಲ್ಲಿಂದ? ನಾವು ಸೊಸೈಟಿಯಲ್ಲಿ ಕೊಡ್ತಾರೆ. ಖಾಸಗಿಯಲ್ಲಿ ಕೂಡ ಕೊಡ್ತಾರೆ? ಅಲ್ಲಿ ತುಟ್ಟಿ ಆಗುತ್ತ ನಿಮ್ಗೆ? ಅಂದ್ರೆ ಕೆಜಿಗೆ ಸ್ವಲ್ಪ ಜಾಸ್ತಿ ಬೆಳೆ ಖಾಸಗಿಯಲ್ಲಿ ತಗೊಂಡಾಗ ಒಂದ್ ಸ್ವಲ್ಪ ತುಟ್ಟಿ ಇಲ್ಲಿ ಇದ್ರೆ ಸಹಾಯಧನ ಕೊಡ್ತಾರೆ ಅವರು, ಕೊಡ್ತಿದ್ರು. ಈ ಸಲ 2 ವರ್ಷ ಆಯ್ತು ಸಿಗ್ಲಿಲ್ಲ ಸರಿಯಾದ. ಕೆಜಿಗೆ 250 ಉಂಟು. ಈ ಸಲ ಕಟಾವ್ ಮಾಡಿದ್ರೆ ಅಡಿಕೆ? ಈಗ ಇಲ್ಲ, ಕಟಾವ್ ಮಾಡ್ಲಿಲ್ಲ. ಬಾರಿ ಮುಂದೆ 2 ತಿಂಗಳ ಮತ್ತೊಂದು 3 ತಿಂಗಳ ಹೋಗ್ತದೆ. ರೇಟ್ ಇದೆ ಈಗ? ಈಗ ರೇಟ್ ಇದೆ. ನಾವು ಕಟಿಂಗ್ ಮಾಡಿ ಕೊಡುವಂತ ಟೈಮಿಗೆ ಈಗ ಸಣ್ಣ ರೈತರಾದ್ರೆ ಅವರಿಗೆ ಸಮಸ್ಯೆ ಇರ್ತದ್ರಿ, ಆ ಟೈಮಿಗೆ ರೇಟ್ ಇರುದಿಲ್ಲ. ಈಗ ರೇಟ್ ಇದೆ, ರೈತರ ಹತ್ರ ಬೆಳೆ ಇಲ್ಲ, ಮಾಲು ಸುಮಾರಷ್ಟು ದಾಟ ಹೋಗಿದೆ. ರೇಟ್ ಇದೆ ಈಗ, ಈ ರೇಟಿಗೆ ಅಡ್ಡಿಲ್ಲ. ಮಕ್ಕಳಿಗೆ ಎಲ್ಲಾರ್ದು ಬೆಳೆ ಕಟಾವ್ ಬಂತು ಅಂದ್ರೆ ರೇಟ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ. ನಾವು ಕೊಡುವಂತ ಟೈಮಿಗೆ ಕೆಲವ್ರದ್ದು ರೈತರದ್ದು ಬಡವರದ್ದೆಲ್ಲ ಆ ಟೈಮಿಗೆ ಹೋಗ್ಬಿಡ್ತದೆ. ಈ ಟೈಮಿಗೆ ರೇಟ್ ಇತ್ತು, ಆದ್ರೆ ಕೆಲವ್ರ ಹತ್ರ ಬೆಳೆ ಇಲ್ಲ, ಕೊಟ್ಟು ಬಿಟ್ಟಿದಾರಲ್ಲ. ಆ ಟೈಮಿಗೆ ಒಂದೇ ಲೆವೆಲ್ ರೇಟ್ ಇರುದಿಲ್ಲ, ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆದಕ್ಕೆ ರೈತರಿಗೆ ಸ್ವಲ್ಪ ತ್ರಾಸ ಆಗ್ತದೆ. ಬಾಳೆಗೆ ಮಂಗನ ಕಾಟ ಜಾಸ್ತಿ ಅಂತ? ಹಾ, ಮಂಗನ ಕಾಟ ಜಾಸ್ತಿ, ಬಾಳೆಗೆ ಮಂಗನ ಕಾಟ ಜಾಸ್ತಿ. ಈ ಬಾಳೆಗೆ ಸುಮಾರು ಬಾಳೆ ಇದ್ದದ್ದು ಇದಕ್ಕೆ ನಾವು ಸ್ವಲ್ಪ ಮಂಗನ ಬೆಲೆ ಹೇಳಿ ಸೈಡ್ ಇಂದ ಹಾಕ್ತೇವೆ, ಅದು ಹಾಕಿದ್ದೇವೆ. ಆದ್ರೂ ನಮ್ಗೆ ಒಂದ್ ತಿಂಗಳಕ್ಕೆ ಒಂದು 3,000 ಬೆಳೆ ಬರ್ತದೆ ಬಾಳೆ. ನಾವು ಕಾದಿಟ್ಕೊಂಡ್ರೆ ಒಂದು 3,000 ಸಿಗ್ತದೆ, ಒಂದ್ ತಿಂಗಳಿಗೆ ಒಂದ್ ಸ್ವಲ್ಪ 3,000 ಬೆಳೆ ಸಿಗ್ತದೆ. ಕಾಯ್ದಂದ್ರೆ ಹೇಗೆ? ಕಾಯ್ದಂದ್ರೆ ಸ್ವಲ್ಪ ಓಡಾಡ್ತಾ ಇರಬೇಕು ತೋಟದ ಬದಿಯಿಂದ. ನಾಯಿಗೆ ಇದ್ರೆ ಸ್ವಲ್ಪ ಕಟ್ಟಿ ಅವ್ರಿಗೆ ನಾಯಿಗೆ ತಗೊಂಡು ಹೋದ್ರೆ ಹೆದರ್ಸುದು, ಏನಾದ್ರು ಮಾಡೋದು ಬಿಟ್ಟರೆ ಮತ್ತೆ ಬಾಕಿ ಯಾವ್ದು ಉಪಾಯ ಇಲ್ಲ ಅದಕ್ಕೆ. ತೋಟಕ್ಕೆ ವಿಷಯದಲ್ಲಿ ಮೊದಲೆಲ್ಲ ಅಡಿಕೆ ಇದ್ದವರಿಗೆ ನಮಗೆ ಇದು ಸೊಪ್ಪು ಕಡಿಲಿಕ್ಕೆಲ್ಲ ಸೊಪ್ಪಿನ ಬೆಟ್ಟ ಅಂತ ಕೊಡ್ತಿದ್ರು ಸರ್ಕಾರದ ಲೆವೆಲಲ್ಲಿ. ಮೊದಲು ಹೆಂಗೆ ಕೊಡ್ತಿದ್ರು ಗೊತ್ತಿಲ್ಲ, ಅವ್ರಿಗೆ ಮಂಜೂರಿ ಇತ್ತು ಸೊಪ್ಪಿನ ಬೆಟ್ಟ. ಆದ್ರೆ ರೈತರಿಗೆ ಅದು ಇಲ್ಲ ಈಗ. ಆ ಸವಲತ್ತು ನಮ್ಗೆ ರೈತರಿಂದ ಆಗ ಗೌರ್ಮೆಂಟ್ ಲೆವೆಲ್ಲಿ ಹೋಗಿ ಅದು ಸವಲತ್ತು ಆಗಬೇಕು. ಸೊಪ್ಪಿನ ಬೆಟ್ಟ ಮೊದಲು ಕೊಡ್ತಿದ್ರು, ಹಾಗೆ ನಮ್ದು ಈಗ ಅಡಿಕೆ ತೋಟ ಉಂಟು ಎಲ್ಲ ಉಂಟು, ಆದ್ರೆ ಸೊಪ್ಪಿನ ಬೆಟ್ಟ ಇಲ್ಲ ನಮ್ಗೆ. ಏನದು ಸೊಪ್ಪಿನ ಬೆಟ್ಟ ಅಂದ್ರೆ? ಸೊಪ್ಪಿನ ಬೆಟ್ಟ ಅಂದ್ರೆ ಸೊಪ್ಪು ಕಡಿಲಿಕ್ಕೆ ಕಡ್ದು ಆ ಸೊಪ್ಪನ್ನು ತಂದು ಗಿಡಕ್ಕೆ ಹಾಕುವಂತ ವ್ಯವಸ್ಥೆ ಅದು. ಬೆಟ್ಟದಲ್ಲಿ ಸೊಪ್ಪು ಇರುತ್ತೆ, ಕಡ್ಕೊಂಡ್ಬಂದು ಹಾಕ್ಲಿಕ್ಕೆ. ಸೊಪ್ಪು ಸಿಗ್ತಾ ಇಲ್ಲ ಅಥವಾ ನಿಮ್ಗೆ ಅವಕಾಶ ಸಿಗ್ತಾ ಇಲ್ಲ? ಸೊಪ್ಪು ಉಂಟು, ಅವಕಾಶ ಸಿಗ್ತಾ ಇಲ್ಲ ಅಂದ್ರೆ ಸೊಪ್ಪಿನ ಬೆಟ್ಟ ಹಳೆ ಗೌರ್ಮೆಂಟ್ ಇದರಿಂದ ಅವರು ಸೊಪ್ಪಿನ ಬೆಟ್ಟ ಹಳೆ ಕೊಡ್ತಿದ್ರು ಅವ್ರಿಗೆ. ಇಂತಿಷ್ಟು ಭೂಮಿ ಇದ್ದಾಗ ಇಷ್ಟು ಸೊಪ್ಪಿನ ಬೆಟ್ಟ ಹಳೆ ಕೊಡ್ತಿದ್ರು ಮೊದ್ಲು ಹಳೆ ಕಾಲದಲ್ಲಿ. ಆದ್ರೆ ಆ ವ್ಯವಸ್ಥೆ ಇಲ್ಲ ಈಗ, ಅದು ಬಂದ್ ಮಾಡ್ಬಿಟ್ಟಿದ್ದಾರೆ. ಹಂಗಾಗಿ ನಿಮ್ ಸೊಪ್ಪು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊಪ್ಪು ಕಡಿಮೆ ಆಗ್ತಾ ಈ ಕೊಟ್ಟಿಗೆ ಗೊಬ್ಬರದಿಂದಾನೇ ಆಗ್ಬೇಕು. ಬೇರೆ ರೈತರು ಹಂಗೇನ ಈಗ ಸೊಪ್ಪು ಸಿಗ್ತಾ ಕೆಲವೊಂದು ತಂದು ಹಾಕ್ತಿವಿ ಅಂತಾರೆ? ಹೌದ, ಈ ದರ್ಕ್ ಅಂದ್ರೆ ದರ್ಕ್ ಬಿದ್ದಿದ್ದು ಮೊದಲಿಂದ ಬಿದ್ದು ತಂದು ಮೂಟೆ ಕಟ್ಟಿ ತಗೊಂಡು ಬಂದು ಹಾಕುದು, ಅಂದ್ರೆ ಕಳೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ. ಮತ್ತೆ ನೀವು ಹಸಿರು ಗೊಬ್ಬರದ ಗಿಡಗಳನ್ನು ಅವನ್ನೆಲ್ಲಾನು ಬೆಳ್ಕೋಬೇಕು, ದ್ವಿದಳ ಧಾನ್ಯದ ಬೆಳೆಗಳನ್ನ ಹಾಕೋದು ಹಾಕ್ತಾರೆ ಸೊಪ್ಪು. ಆಮೇಲೆ ಸ್ವಲ್ಪ ಸ್ವಲ್ಪ ಗುಂಡಿಗೆ ಸೊಪ್ಪು ತಂದು ಹಾಕಿ ಅದರ ನಂತರ ಆ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಗೊಬ್ಬರ ಸ್ವಲ್ಪ ರೆಡಿ ಮಾಡ್ಕೊಳ್ತೇವೆ. ದಂಡಿಗೆ ಗ್ಲೀರ್ ಶಿಡಿ ಅಂತವೆಲ್ಲ ಹಾಕಿದ್ರೆ ಗೊಬ್ಬರ ಗಿಡ ಆಗುತ್ತೆ. ಅದನ್ನ ಸ್ವಲ್ಪ ಕಳಿಸಿ ಅಥವಾ ಮಲ್ಚಿಂಗ್ ಮಾಡಿ ಹಂಗ್ ಮಾಡೋದ್ರಿಂದ ಗೊಬ್ಬರ ಆಗುತ್ತೆ, ಗೊಬ್ಬರ ತಯಾರಿ ಮಾಡಬಹುದು. ಅದನ್ನೆಲ್ಲ ಮಾಡ್ತಾ ಇದ್ರಿ? ಹೌದು, ಮಾಡ್ತಾ ಇದ್ರಿ. ಅದು ಸ್ವಲ್ಪ ಕಡ್ದು ಸ್ವಲ್ಪ ಅದರ ನಂತರ ಸ್ವಲ್ಪ ಮಣ್ಣು ಹೊಡೆಯೋದು, ಅದರ ನಂತರ ಸ್ವಲ್ಪ ಈ ದನದ ಗೊಬ್ಬರ ಹಾಕಿ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಗೊಬ್ಬರ ಮಾಡುವಂತ ಯೋಜನೆ ಮಾಡ್ತಾ ಇದ್ದೆ. ಅದೆಲ್ಲ ಮಾಡುತ್ತೆ. ಕೃಷಿ ಕಷ್ಟದ್ದು ಸುಖದ್ದು? ಕಷ್ಟನೂ ಇದೆ ಸುಖನೂ ಇದೆ. ಆದ್ರೆ ಸ್ವಂತ ದುಡಿಮೆ ಮಾಡಿದವರಿಗೆ ಸ್ವಲ್ಪ ಸುಖ ಸಿಗ್ಬೋದು. ಆಳು ಹಾಕಿ ಪೂರ್ತಿ ಮಾಡೋದಾದ್ರೆ ಅಲ್ಲಿಗೆ ರೇಟು ಇದ್ದೆ, ಈಗ ಆಳು ಸಿಗ್ತಾ ಇಲ್ಲ. ಅಂದ್ರೆ ಹತ್ರ ಹತ್ರ ಎಲ್ಲರದ್ದು ಕೃಷಿ ಇದ್ದಾಗ ಹೊರಗಿಂದ ಏನು ಆಳು ತಂದು ದುಡಿಸ್ಲಿಕ್ಕೆ ಆಗುದಿಲ್ಲ, ಹಿಂಗೆಲ್ಲ ಸಮಸ್ಯೆ ಉಂಟು. ಆಳಿನ ಸಮಸ್ಯೆ ಯಾಕೆ ಇದ್ದಕ್ಕಿದ್ದಂಗೆ ಬಂತು? ಆಳಂದ್ರೆ ಹೊರಗೆ ಹೊರಗೆ ಕೆಲವರು ಕೆಲಸಕ್ಕೆ ಬೇರೆ ಬೇರೆ ಕಡೆ ಹೋಗಿರ್ತಾರೆ. ಹತ್ರ ಯಾರು ಗ್ರೂಪ್ ಮನೆ ಇದ್ರೆ ಆಳು ಸಿಗ್ತವೆ, ಇಲ್ಲಿದ್ರೆ ಆಳು ತುಟ್ಟಿ ಆಗಿದ್ದಿಲ್ಲ, ರೇಟು ತುಟ್ಟಿ ಆಗಿದೆ. ಆಳಿನ ಸಮಸ್ಯೆ ಅದಕ್ಕಾಗಿ ಸಿಗ್ತಾ ಇಲ್ಲ ಯಾರು. ಇಷ್ಟು 500 ರೂಪಾಯಿ ಕೊಡ್ತೀವಿ ಅಂದ್ರೆ ಆಳು ಯಾಕೆ ಬರ್ತಾ ಇಲ್ಲ ಅಂತ. ಹೊರಗರ್ ಕೆಲ್ಸಕ್ಕೆ ಹೋಗಿರ್ತಾರೆ ಕೆಲವರು, ಕೆಲವರು ಅಂದ್ರೆ ಸುಮಾರು ಜನ ಈಗ ಕೃಷಿಯಲ್ಲಿ ಇದಾರಲ್ಲ, ಕೆಲವು ನಮ್ಮ ಗ್ರೂಪ್ ಮನೆ ಇದ್ರೆ ಆಳು ಸಿಗ್ತವೆ. ಎಲ್ಲರೂ ಕೃಷಿ ನಂಬ್ಕೊಂಡೇ ಇದ್ದ ಅದಕ್ಕೆ ಕೃಷಿಗೆ ಆಳು ಸಿಗ್ತಾ ಇಲ್ಲ. ಹೀಗೆ ಮುರಿ ಮಾಡ್ಕೊಂಡು ನಾವು ಅವ್ರಿಗೆ ನಾವು ಹೋಗೋದು ಅವ್ರು ನಮ್ಗೆ ಬರೋದು, ಈ ತರ ಮಾಡ್ಕೊಂಡು ಜೀವನ ಮಾಡಿದ್ರೆ ಅಡ್ಡಿಲ್ಲ. ನೀವು ಹಾಗೆ ಮಾಡ್ತಾ ಇದ್ರೆ? ಹಂಗೆ ಮಾಡ್ತಾ ಇದ್ದೀವಿ. ಹತ್ರ ಅಕ್ಕಪಕ್ಕದಕ್ಕೆ ಹೋಗಿ ಅವರು ನಮ್ದಕ್ಕೆ ದುಡಿಮೆ ಬಂದು ಆ ತರ ದುಡಿಮೆ ಮಾಡಿ ಆಳನು ಆಗುದು ಅರಸನೂ ಆಗುದು. ಆಗುದು ಅರಸನೂ ಆಗುದು. ದನಕರು ಸಾಕಿದ್ದು ಒಳ್ಳೇದಾಯ್ತಾ? ಹಾ, ದನಕರು ಸಾಕಿದ್ದು ನಮ್ಗೆ ಹಾಲು ಸಿಗ್ತದಲ್ಲ, ಹಾಲು ತರುವಂತ ವ್ಯವಸ್ಥೆ ಬೇರೆ ಕಡೆ ತರುವಂತದ್ದಿಲ್ಲ, ಮತ್ತು ಗೊಬ್ಬರ ಆಗ್ತದೆ. ಖುಷಿಗಾಗಿ ಏನ್ ಮಾಡುದು ನೀವು? ನಾಟಕ ನೋಡುದು ಆಡುದು ಹಂಗೇನು ಮಾಡ್ತೀರಿ? ಹಾ, ಖುಷಿಯಾಗಿ ನೋಡ್ತೇವೆ ಹಂಗೇನು ಏನಾದ್ರೂ. ಹಾ, ಈಗ ನಾಟಕ ಅಂತೂ ಇಲ್ಲಲ್ಲ, ಈಗ ಕೊರೋನಾ ಇದ್ರಲ್ಲಿ ಯಾವುದೋ ಇದು ಇಲ್ಲ, ಜಾತ್ರೆ ಇದ್ರೆ ಇಲ್ಲ ಅಂತದಕ್ಕೆಲ್ಲ ಜಾತ್ರೆ ಇದ್ರೆ ಇದ್ದೆ ಹೋಗ್ತೇವೆ. ಹೋಗ್ತಿರ್ತೀರಿ ಅವಾಗ? ಈ ಕೊರೋನಾ ಬಂದಿದೆ ಎಲ್ಲ ನಿಂತಿದೆ ಅಷ್ಟೇ, ಎಲ್ಲ ನಿಂತಿದೆ ಅಷ್ಟೇ. ನೀವು ಆಡ್ತೀರ? ಇಲ್ಲ, ನಾಟಕ ಯಾವುದೂ ಇಲ್ಲ. ಹಾಡುದು? ಹಾಡುದಿಲ್ಲ, ಭಜನೆ ಮಾಡ್ತೇವೆ. ಏನ್ ಭಜನೆ? ಭಜನೆ ಅಂದ್ರೆ ಭಕ್ತಿ. ಹಾ, ಭಕ್ತಿ ಇದು. ಹೌದು, ದೇವ್ರಿಗೆ ಈ ಗಣೇಶೋತ್ಸವ ಅಥವಾ ಏನಾದ್ರು ಕಾರ್ಯಕ್ರಮ ಇದ್ರೆ ಅಂತದಕ್ಕೆ ಭಜನೆ ಮಾಡುದು, ಹಿಂಗೆಲ್ಲ ಮಾಡ್ತೇವೆ. ಹಾ, ಮಂಡಳಿ, ಭಜನಾ ಮಂಡಳಿ ಉಂಟು ನಮ್ದು. ಆಯ್ತಾ? ಹಾ, ಹೆಂಗ ಕಲಿತ್ರಿ ಹಾಡು ಹೊಸ್ತಾಗಿ? ಹಾಡು ಹಳೆ ಕಾಲದಿಂದ ನಮ್ದು ನಡೆದು ಬಂದಂತ ಪದ್ಧತಿ ಉಂಟು. ಹಂಗೆ ಅದು ಬಾರಿಸೋದು, ತಾಲ ಇದು ತಮಟೆ ಹೊಡೆಯೋದು, ಬಾರಿಸೋದು ಅದೆಲ್ಲ ಉಂಟು. ಒಬ್ರು ಮುಂದೆ ಹೇಳ್ತಾ ಹೋಗಿರ್ತಾರೆ, ಅವ್ರು ಹಿಂದಿಂದ ಹೇಳ್ಕೊಡ್ತಾರೆ. ಆ ಟೈಪ್ ನಾವೆಲ್ಲ ಮಾಡ್ತಾರೆ. ಬೇರೆ ಕಡೆ ಹೋಗಿರ್ತೀರಿ, ಅವರೊಂದು ಹೊಸ ಹಾಡು ಹಾಡ್ತಾರೆ, ಅದನ್ನ ಬರ್ಕೊಂಡ್ಬರ್ದು ಮಾಡ್ತೀರಿ? ಹೌದು, ಬರ್ಕೊಂಡ್ಬರ್ದು ಅದನ್ನು ಕಲಿಯೋದು ಅದೆಲ್ಲ ಮಾಡ್ತೇವೆ. ಇಲ್ಲ, ಬರೀ ಹಾಡಿದ್ದ ಹಾಡೋದಾಗ ಇಲ್ಲ, ಇಲ್ಲ ಬೇರೆ ಬೇರೆ ಬೇರೆ ಕಡೆ ಹೋದಾಗ ಅವ್ರದ್ದು ಕಲ್ತದ್ದು ಅದು ಹೇಳೋದು ಹಿಂಗೆಲ್ಲ ಮಾಡ್ತೇವೆ. ಅದೊಂಥರ ಸಾಂಸ್ಕೃತಿಕ ಮನಸ್ಸು. ಸಾಂಸ್ಕೃತಿಕ ಮನಸ್ಸು ಈ ಹಬ್ಬ ಹರಿದಿನಗಳಲ್ಲಿ ನಾವು ಭಕ್ತಿಗಾಗಿ ಕುಂಸೋತ್ಸವ ದೀಪಾವಳಿ ಇಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡ್ತೇವೆ. ನಮಸ್ಕಾರ. ನಮಸ್ಕಾರ. ಯಲ್ಲಾಪುರ ತಾಲೂಕು ಕೊಡಸೆಯ ಅಶೋಕ್ ಗಣೇಶ್ ಮಲಿಕ್ ಅವರ ತೋಟಗಾರಿಕೆ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ ಕೋವಿಡ್ 19 ಸೆ ಜುಡಿ ಏಕ್ ಅವಶ್ಯಕ ಸೂಚನಾ. ದೂಸರೆ ರಾಜ್ಯೋ ಔರ್ ಶೆಹರೋ ಸೆ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ. ಉನ್ಕೊ ಕೋವಿಡ್ 19 ಸೆ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೆ ಬತಾಯೆ. ಕ್ವಾರಂಟೀನ್ ಕರ್ನೆ ಸೆ ಪಹಲೆ ಉನ್ಹೆ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ.

ಚನ್ನಳಗಾರುತಿಯೇ ತಡಿದರೆ ಏನಂದೇ ದಿಜಿ ಗೊಜ್ಜಾಳವೇ ಬಿಡ ಬೇಕೆ ಸರನೊಂದು ಸರನೆಡು ಸರ್ ಮೂರು ಸರ್ ನಾಲ್ಕು ಸರ್ವೈದು ಬಾಲಯ್ಯನ ಕೊರಳಲ್ಲೇ ಸರ್ವಿದು ಬಾಲಯ್ಯನ ಕೊಳ್ಳಲ್ಲಕ್ಕದಿರು ತರದಲ್ಲಾರು ತೀನೇ ತಡಿದಾರೆ ಮುತ್ತಿನಾರುತಿ ಮುಂದೆ ಮುತ್ತಿನ ಕಿರುತಿ ಮುಂದೆ ಲತ್ತುಗುದಿರು ಮುಂದೆ ತರದಲ್ಲೇ ಅತ್ತುಗುದಿರು ಮುಂದೆ ತರದಲು ನಿತ್ತ ಗಂಡೆ ಮುತ್ತಿನಾರ ತೀನೇ ತರಿದಾರೆ ಚಿನ್ನದಾರುತಿ ಮುಂದೆ ಚಿನ್ನದ ಕಿರುತಿ ಮುಂದೆ ಅತ್ತುಗದಿರು ಮುಂದೆ ತರದಲ್ಲೇ ಅತ್ತುಗದಿರು ಮುಂದೆ ತರದಲು ನಿತ್ಲ ಗಂಡಿ ಚಿನ್ನದಾರುತಿಯೇ ತಡೆದಾರೆ ಬಣ್ಣದಾರುತಿ ಮುಂದೆ ಬಣ್ಣದು ಕಿರುತಿ ಮುಂದೆ ಅತ್ತುಗುದಿರು ಮುಂದೆ ತರದಲ್ಲೇ ಅತ್ತುಗುದಿರು ಮುಂದೆ ತರದಲು ನಿತ್ಲ ಗಂಡಿ ಬಣ್ಣದಾರುತಿನೇ ತಡೆದಾರೆ ಕಾಯಿಸಿಪ್ಪಿ ತಾಂಬರ ಕೈಯಲ್ಲಿ ಕೋಳಲು ಕುಸಿದ ಸಿರಿಗಂಧ ಪರಿಮಳವು ಎಸಾಗಿ ಪದ್ಮಾವಿಗೆ ಧರಿಸುವ ಭಿನ್ನು ವಸುದೇವನಿಗೆ ವನತೆಸಿಲ್ಲೆಸುವಿಗು ಬಾಸಿಂಗುದಾರತಿಗೆ ಬೆಳಗಿರೆ ಕಾಲಲ್ಲಿ ಕಿರಗಿಜ ನೀಲದ ಬಾಬುಲಿ ನೀಲವಣದ ನಾಣ್ಯಗಳಾಕುವ ನಮ್ಮ ಭವಜನನಿಗೂ ಬಾಲ ಗೋಪಾಲನಿಗೂ ನೀಲವಣನಿಗೂ ನೀಲಧಾರುತಿಯೇ ಬೆಳಗಿರಿ ಕುಂಕುಮ ಕಸ್ತೂರಿ ಪರಿಪರಿಣಾಮವು ಶಂಕಚಕ್ರನಿಗೆ ಧರಿಸುವ ಭಿನ್ನು ಬಿಂಕದಿಂದಲೇ ನಾಟ್ಯ ನಾಡುತ್ತ ಪಂಕಜನನಿಗೆ ವನತೆ ಶ್ರೀಲಕ್ಷ್ಮಿಗೆ ಕುಂಕುಮದಾರುತಿಗೆ ಬೆಳಗಿರಿ ಹೈನರು ಸಾವಿರ ಸಿರಿಯರ ಒಡಗೊಂಡು ಚದುರಂಗ ಪಗಡೆ ನಾಡುವ ಭಿನ್ನು ಮಧುನ ಮಹನ ದೇವ ಎದೆಯಲ್ಲೇ ಕಂಸಬ ಮಧುಕುಸನಿಗೆ ವನತೆ ಶ್ರೀಲಕ್ಷ್ಮಿಗೆ ಸುದತಿಲಾರತಿಯೇ ಬೆಳಗಿರಿ ಕೆತ್ತಿದ ಕೋಟೆಯು ಬಡ್ಕಳಲೊಡಗೊಂಡು ಲೊತ್ತು ತಗೊಳಾಡುತ್ತ ನಮ್ಮ ಸತ್ಯಭಾವನಿಗೆ ಪ್ರಿಯ ಪುರಂದರ ವಿಠಲನಿಗೆ ನಿತ್ಯವತ್ಮನಿಗೆ ವನತೆ ಶ್ರೀಲಕ್ಷ್ಮಿಗೆ ಮುತ್ತಿನಾರತಿಯೇ ಬೆಳಗಿರಿ ಎತ್ತಿದಾರುತಿ ಎಲ್ಲೋಗಿ ಅಳುಗುದೆ ಮುತ್ತಿನ ಗದ್ದುಗಿಯ ಮುಡಿ ಮುತ್ತಿನ ಗದ್ದುಗಿಯ ಮುಡಿಬನ ಬಟ್ಲ ಗಂಡಿ ಮುತ್ತೈತಿರು ಮುತ್ತೆ ಸರ ಅರಕಲ್ಲಾರು ಮಾನೆ ಜಗಲಿಯ ನನಗಟ್ಟ ಲನ್ನಡ ಕೊಂಬಿನ ಅರ ಮಾನೆ ಹನ್ನೆಡು ಕೊಂಬಿನ ಲರುಮನೆ ಮಾಳುಗಿ ಎಲ್ಲ ಉಗುನ ಕಡು ಜಲ್ಲೇ ಸರದಲ್ಲೇ ಇದುವರೆಗೆ ಮದುಮಗಳನ್ನು ಬಾಗಿಲಲ್ಲಿ ತಡೆಯುವ ಹಾಡನ್ನು ಕೇಳಿದ್ರಿ. ಮುಂದೆ ಬಳ್ಮೀಸುವ ಅಂದರೆ ಬಾಲೆ ಮೊದಲ ಬಾರಿ ಋತುಮತಿಯಾದಾಗ ನಾರಿಯರು ಸೇರಿ ವಿಧಿವತ್ತಾಗಿ ಸ್ನಾನ ಮಾಡಿಸುವಾಗ ಹಾಡುವ ಹಾಡು ಕುಂಟವಾಣಿ ಬರಗದ್ದೆ ಮನೆಯ ಶ್ರೀಮತಿ ಬುಡ್ಡಿ ರಾಮಯ್ಯ ಗೊಂಡ ಮತ್ತು ಬಳಗದವರಿಂದ. ಬರುವ ತರುತ್ತೀರನ ಮರೆಯರೋಗೇ ಮಗ ತಂದೇ ರೋಗೇ ಮಗು ತಂದ ನೀರನ ಮರೆಯ ಮಗಳ ಪುರ ನೀರಂಗಳು ಕೇಳ ನೀರು ದೊಂದೇಳೆ ಮಾರಯ್ಯ ರೋಗ ಮಗ ರೋಗ ಮೌತಂದ ನಿರನ ಕೆಲೆಗೋ